ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಆಕಾಶವಾಣಿ ಕರ್ನಾಟಕ, ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ ನೇಗಿಲ ಯೋಗಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರ ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರ್ವಾರ ಭಾಗದಲ್ಲಿ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳ ಕುರಿತು ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರಾಜು ಕಾಂಬ್ಳೆ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸಿರ್ವಾರ ಭಾಗದಲ್ಲಿ ವಿಶೇಷವಾಗಿ ಪ್ರಾಣಿ ಸಂಪತ್ತು ಯಾವ ರೀತಿದೆ, ವಿಶೇಷವಾಗಿ ಎಮ್ಮೆಗಳಿರ್ಬೋದು, ಆಕಳರಿರ್ಬೋದು ಮತ್ತು ಕುರಿಗಳ ಒಂದು ಸಂಖ್ಯೆಯನ್ನು ನಾವು ತೆಗೆದುಕೊಂಡಾಗ ಯಾವ ಪ್ರಾಣಿಗಳು ಜಾಸ್ತಿ ಈ ಭಾಗದಲ್ಲಿದ್ದಾವೆ, ಜೊತೆಗೆ ಸಿರ್ವಾರದಲ್ಲಿ ಪಶುವೈದ್ಯ ಸೇವಾ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿ ಇದೆ, ಇಲ್ಲಿ ಸಹಾಯಕ ನಿರ್ದೇಶಕರಾಗಿ ಡಾಕ್ಟರ್ ರಾಜು ಕಾಂಬ್ಳೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸಿರ್ವಾರ ಹೋಬಳಿ ಅಥವಾ ಸಿರ್ವಾರ ತಾಲೂಕಿನಲ್ಲಿ ಒಟ್ಟಾರೆ ಪ್ರಾಣಿಗಳಿಗೆ ಸಂಬಂಧಿಸಿದಾಗೆ ಏನೆಲ್ಲ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಬರ್ತಾ ಇದ್ದಾವೆ, ಯಾವ ರೀತಿ ಕೇಸ್ಗಳು ಆಸ್ಪತ್ರೆಗೆ ಬರ್ತಾ ಇದ್ದಾವೆ, ಜೊತೆಗೆ ಅದಕ್ಕೆ ಚಿಕಿತ್ಸೆ ಆಯಿತು, ಏನು ಒಂದು ರೈತರು ಮುನ್ನೆಚ್ಚರಿಕೆಯನ್ನು ತಗೋಬೇಕು, ವಿಶೇಷವಾಗಿ ಮಳೆಗಾಲ ಇರ್ಬೋದು ಚಳಿಗಾಲದಲ್ಲಿ ಇರ್ಬೋದು, ಮುನ್ನೆಚ್ಚರಿಕೆಯಾಗಿ ಏನೇನು ಒಂದು ಇಲಾಖೆ ಯಾವ ರೀತಿ ಸನ್ನದ್ಧವಾಗಿದೆ, ಜೊತೆಗೆ ಏನೆಲ್ಲ ಒಂದು ಸೌಲಭ್ಯಗಳು ಇಲಾಖೆ ವತಿಯಿಂದ ರೈತರಿಗೆ ಸಿಗ್ತಾ ಇದ್ದಾವೆ ಅಂತಕ್ಕಂಥ ವಿಚಾರವನ್ನು ರಾಜು ಕಾಂಬ್ಳೆ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ಡಾಕ್ಟರ್ ರಾಜು ಕಾಂಬ್ಳೆ ಅವರೇ, ಮೊದಲನೇದಾಗಿ ಹೇಳಿ, ನಿಮ್ಮ ಸಿರ್ವಾರ್ ತಾಲೂಕಿಗೆ ಸಂಬಂಧಪಟ್ಟಂಗೆ ಎಷ್ಟು ಹೋಬಳಿಗಳು ಬರ್ತವೆ, ಇಲ್ಲಿ ಪಶುವೈದ್ಯ ಸೇವಾ ಇಲಾಖೆಯಿಂದ ಏನೆಲ್ಲ ಸೌಲಭ್ಯಗಳು, ಎಲ್ಲೆಲ್ಲಿ ಆಸ್ಪತ್ರೆಗಳಿದ್ದಾವೆ, ಎಲ್ಲೆಲ್ಲಿ ಚಿಕಿತ್ಸಾ ಕೇಂದ್ರಗಳಿದೆ ಸ್ವಲ್ಪ? ಸಿರ್ವಾರ್ ತಾಲೂಕಲ್ಲಿ ಟೋಟಲ್ ನಮ್ಮ ಪಶುವೈದ್ಯಕೀಯ ಇಲಾಖೆಯ 9 ಸಂಸ್ಥೆಗಳು ಇರ್ತವೆ. ಸೊ ಅದರಲ್ಲಿ ನಮ್ಮದು ದೊಡ್ಡ ಹಾಸ್ಪಿಟಲ್ ಅಂದರೆ ಪಶು ಆಸ್ಪತ್ರೆ ಅಂತ, ನಮ್ಮ ಕವಿತಾಳು, ಕಲ್ಲೂರು ಮತ್ತು ಸಿರ್ವಾರ ದೊಡ್ಡ ಹಾಸ್ಪಿಟಲ್ ಇದ್ದಾವೆ. ಬಾಕಿವೆಲ್ಲ ನಮ್ಮ ಪಶು ಚಿಕಿತ್ಸಾಲಯ ಇದಾವೆ ಮತ್ತು ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳಿದ್ದಾವೆ. ಸೊ ಅದರಲ್ಲಿ ಈಗ ಸದ್ಯ ನಮ್ಮ ತಾಲೂಕಲ್ಲಿ ಹೆಚ್ಚು ಕುರಿಗಳ ಪಾಪ್ಯುಲೇಷನ್ ಹೆಚ್ಚಿಗಿದೆ, ಅದರ ಜೊತೆ ಕ್ರಾಸ್ ಬ್ರೀಡ್ ಪಾಪ್ಯುಲೇಷನ್ನು ಇದೆ, ಎಮ್ಮೆಗಳಿದ್ದಾವೆ, ನಾಯಿಗಳ ಪಾಪ್ಯುಲೇಷನ್ನು ಇದೆ. ಆಕಳಗಳ ಸಂಖ್ಯೆ ಹೇಗಿದೆ, ಆಕಳುಗಳು ಜಾಸ್ತಿ ಆಗ್ತಿದ್ದಾವೆ ಅಥವಾ ಎಮ್ಮೆಗಳು ಜಾಸ್ತಿ ಇರ್ತಾವೆ, ಹೇಗಿದೆ ಇಲ್ಲಿ? ಸಿರ್ವಾರ ಭಾಗದಲ್ಲಿ ಹೆಚ್ಚಿಗೆ ಕಮರ್ಷಿಯಲ್ ಡೈರಿ ಸಲುವಾಗಿ ಜನ ಹೆಚ್ಚಿಗೆ ಎಮ್ಮೆ ಮೇಲೆ ಡಿಪೆಂಡ್ ಇದ್ದಾರೆ, ಯಾಕಂದರೆ ಸ್ವಲ್ಪ ಎಮ್ಮೆ ಹಾಲಿನ ರೇಟ್ ಹೆಚ್ಚಿಗೆ. ಸೊ ಅದಕ್ಕೆ ಹೆಚ್ಚಿಗೆ ಎಮ್ಮೆ ಪ್ರಿಫರ್ ಮಾಡ್ತಿದ್ದಾರೆ ಜನರು. ರಾಜೀವರೇ, ಮುಖ್ಯವಾಗಿ ಈ ಒಂದು ಭಾಗದಲ್ಲಿ ಬಂದಾಗ ಈಗ ಮಳೆಗಾಲ ಪ್ರಾರಂಭ ಆಗಿದೆ, ಪ್ರಾರಂಭ ಆಗಿ ಬಹಳ ದಿವಸ ಆಯ್ತು. ಮುಖ್ಯವಾದಂತಹ ಸಮಸ್ಯೆಗಳು ಏನು, ರೈತರು ಪ್ರಾಣಿಗಳನ್ನು ತಗೊಂಡ್ಬರ್ತಾರೆ, ಏನು ಸಮಸ್ಯೆ ಅಂತೇಳಿ ಬರ್ತಿರ್ತಾರೆ ನಿಮ್ಮ ಆಸ್ಪತ್ರೆ? ಮೇಜರ್ ಸಮಸ್ಯೆ ಅಂದರೆ ಸರ್, ಇಲ್ಲಿ ಮಳೆಗಾಲದಲ್ಲಿ ಫುಟ್ ರಾಟ್ ಅಂತ ಬರುತ್ತೆ, ಅಂದರೆ ಈಗ ಕೆಸರು ಆಗಿ ಸ್ವಲ್ಪ ಕಾಲಲ್ಲಿ ಸ್ವಲ್ಪ ಗುಳ್ಳೆ ಆಗಿ ಹುಣ್ಣು ಥರ ಆಗ್ತದೆ. ಕಾಲು ರೋಗ ಅದು ಬೇರೆ ಸರ್, ಫುಟ್ರಾಟ್ ಅಂತ ಆಗುತ್ತೆ. ಕಾಲು ಬಾಯಿ ರೋಗ ಅದು ಫುಟ್ ಆ್ಯಂಡ್ ಮೌತ್ ಡಿಸೀಸ್ ಅಂದ್ರೆ ವೈರಸ್ ಡಿಸೀಸ್, ಅದನ್ನು ಬರುತ್ತೆ. ಸೊ ಆ ಡಿಸೀಸಲ್ಲಿ ಡಿಸೀಸ್ ಸಲುವಾಗಿ ನಾವು ವ್ಯಾಕ್ಸಿನೇಷನ್ ಮಾಡ್ತೀವಿ, ವರ್ಷದಲ್ಲಿ 2 ಸಲ ಮಾಡ್ತೀವಿ. ಈಗ ಮಳೆಗಾಲ ಅಂದರೆ ಮೇಜರ್ ಅಂದರೆ ಈಗ ಫುಟ್ರಾಟ್ ಬರುತ್ತೆ, ಮತ್ತು ಕೆಲವೊಂದು ಇವು ನಮ್ಮದು ಫುಟ್ರಾಟ್ ಬಿಟ್ಟು ಮತ್ತು ಬೇರೆ ನಮ್ಮದು ಇಟಿ ಅಂತ ಬರುತ್ತೆ, ಇಟಿ ಎಂಟ್ರೋಟಾಕ್ಸಿಮಿಯಾ ಅಂತ ಬರುತ್ತೆ. ಮತ್ತು ಕುರಿಗಳಲ್ಲಿ ಎಂಟ್ರೋಟಾಕ್ಸಿಮಿಯಾ PPR ಅಂತ ಬರುತ್ತೆ, ದನಗಳಲ್ಲಿ HS ಬರುತ್ತೆ, ಇಷ್ಟು ಬರುತ್ತೆ ಸರ್. ಈಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನಿಮ್ಮಲ್ಲಿ ಬರ್ತಕ್ಕಂಥ ಕೇಸ್ಗಳು ಫುಟ್ರಾಟ್ ಅಂತ ಹೇಳಿದ್ರು ನಾವು, ಯಾಕೆ ಅದು ಜಾಸ್ತಿ ಉಲ್ಬಣ ಆಗ್ತಿರುತ್ತೆ? ಫುಟ್ರಾಟ್ ಬರಲಿಕ್ಕೆ ಕಾರಣ ಏನು, ಅಥವಾ ಈ ಕೆಸರಿನಲ್ಲಿ ಜಾಸ್ತಿ ಅಡ್ಡಾಡೋದ್ರಿಂದ ಇದಾಗತ್ತಂತಿರೋ, ಹೇಗೆ ಅದು ಉಲ್ಬಣ ಆಗುತ್ತೆ ಕಾಯಿಲೆ? ಫುಟ್ರಾಟ್ ಅದು ಆಕ್ಚುಲಿ ಬ್ಯಾಕ್ಟೀರಿಯಲ್ ಡಿಸೀಸ್ ಅದು. ಸೊ ಯೂಶ್ವಲಿ ಮಳೆಗಾಲಲ್ಲಿ ಕೆಸರಲ್ಲಿ ಅಡ್ಡಾಡ್ತಾ ಇರ್ತವೆ. ಸೊ ಕೆಲವೊಂದ್ಸಲ ಇವನ್ ಮನೆಯಲ್ಲೂ ಕಟ್ಟಿ ಜಾಗದಲ್ಲಿ ಕೆಸರು ಇರುತ್ತೆ, ಸಣ್ಣ ಮೈನರ್ ಇನ್ಫೆಕ್ಷನ್ ಆಗಿ ರೋಗ ಉಲ್ಬಣ ಆಗ್ತದೆ ಸರ್. ಅದು ಹೇಗೆ ರೈತರು ಈಗ ಮನೆಯಲ್ಲಿ ಆಕಳು ಎಮ್ಮೆ ಇರ್ತವೆ ಅಥವಾ ಆಡುಗಳು ವಿಶೇಷವಾಗಿ ಕುರಿಗಳು ಕುಂಟ್ಲಿಕ್ಕೆ ಪ್ರಾರಂಭವಾಗ್ತವೆ, ಏನು ಅವರು ಕುಂಟಾಕತ್ಯಪ್ಪ ಅಂತಂದ್ರೆ ಅವಾಗ ಏನು ಒಂದು ಅದಕ್ಕೆ ಅಲ್ಲೇ ಸದ್ಯದ ತಕ್ಕ ಮಟ್ಟಿಗೆ ಏನು ಉಪಚಾರ ಮಾಡಬಹುದು ಅವಾಗ ರೈತರು, ಅದ್ರ ಬಗ್ಗೆ ಏನ್ ಹೇಳ? ಲೋಕಲ್ ಲೆವೆಲಲ್ಲಿ ಮಾಡ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದು ಸ್ವಲ್ಪ ನಮ್ದು ಬೋರಿಕ್ ಆಸಿಡ್ ಪೌಡರ್ ಅಂತ ಸಿಗುತ್ತೆ, ನಮ್ಮ ಕ್ಯಾರಂಬೋರ್ಡ್ ಅಲ್ಲಿ ಯೂಸ್ ಮಾಡ್ತೀವಲ್ಲ, ಆ ಪೌಡರ್ ಬಿಸಿನೀರಲ್ಲಿ ಹಾಕಿ ತೊಳೆದು ಚೆನ್ನಾಗಿ ತೊಳೆದು, ಈಗ ಮನೆ ಮದ್ದು ಅಂದ್ರೆ ಸ್ವಲ್ಪ ಅರಿಶಿಣ ಒಳ್ಳೆ ಆಂಟಿಸೆಪ್ಟಿಕ್, ನಮ್ಮ ನ್ಯಾಚುರಲ್ ಆಂಟಿಸೆಪ್ಟಿಕ್ ತರ ಸ್ವಲ್ಪ ನಮ್ಮ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಅದ್ರ ಮ್ಯಾಗೆ ಲೇಪನ ಮಾಡ್ಬೋದು ನಾವು. ಈಗ ಕುರಿಗಳಲ್ಲಿ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ, ಕುರಿ ಒಂದು ಹಿಂಡುಗಳಲ್ಲಿ ಬಹಳಷ್ಟು ಆಡುಗಳು ಹಾಗೆ ಕುಣ್ತಿರ್ತವೆ, ಹಾಗೆ ಹೊಡ್ಕೊಂಡು ಹೋಗ್ತಿರ್ತಾರೆ, ಇಂಥ ಸಂದರ್ಭದಲ್ಲಿ ಅವುಗಳನ್ನ ಸಪರೇಟ್ ಆಗಿಟ್ಟು ಏನಾದರೂ ಆರೈಕೆ ಮಾಡ್ಲಿಕ್ಕೆ ಹೇಳ್ತೀರಾ ತಾವು ಹೇಗೆ? ಸೊ ಅದು ಯಾವ ಡಿಸೀಸ್ ಉಲ್ಬಣ ಆಗಿ ಇವೆಲ್ಲ ಜಾನುವಾರುಗಳಿಗೆ ಸಪರೇಟ್ ಆಗಿ ಐಸೋಲೇಟ್ ಮಾಡಿ ಅದಕ್ಕೆ ಸಪರೇಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಬೇಕು. ಸೊ ಬೇರೆ ಜಾನುವಾರಿಗೆ ಆಗದೆ ತರ ತಡೆಗಟ್ಟಬಹುದು. ಇನ್ನ ಕುರಿಗಳಿಗೆ ಬಂದಾಗ ಈಗ ಸದ್ಯದಲ್ಲಿ ಏನೇನು ಒಂದು ಸಮಸ್ಯೆಗಳು ರೋಗಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ, ಬೇರೆ ಬೇರೆ ಕಡೆ ಎಲ್ಲ ನೀಲಿಗಿಲ ರೋಗ ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ, ಈ ಭಾಗದಲ್ಲಿ ಶಿರವಾರ ಭಾಗದಲ್ಲಿ ಇದೆ ಹೇಗೆ? ಇದೆ ಸರ್, ಅಲ್ಲಿ ಇಲ್ಲಿ ಇದೆ, ಸ್ಪೊರಾಡಿಕ್ ಎಲ್ಲ ಕಡೆ ಇಲ್ಲ, ಅಲ್ಲಿ ಇಲ್ಲಿ ರೋಗ ಉಲ್ಬಣ ಕಾಣ್ತಾ ಇದೆ. ಸೊ ನಾವು ಪ್ರಿಕಾಷನರಿ ಮೇಜರ್ ಆಗಿ ಮುಂಜಾಗ್ರತಾ ಕ್ರಮವಾಗಿ ವ್ಯಾಕ್ಸಿನ್ ಮಾಡ್ತಾ ಇದೀವಿ ಸರ್. ಆಲ್ರೆಡಿ ಆಲ್ಮೋಸ್ಟ್ ವ್ಯಾಕ್ಸಿನ್ ಮಾಡಿದೀವಿ ನಾವು, ಎಲ್ಲ ಸಪ್ಲೈ ವ್ಯಾಕ್ಸಿನ್ ಸಪ್ಲೈನೂ ಆಗಿದೆ ಡಿಪಾರ್ಟ್ಮೆಂಟ್ಲಿಂದ, ಆ ವ್ಯಾಕ್ಸಿನ್ ಮಾಡಿದೀವಿ ಅಲ್ಲ. ಈಗ ಸದ್ಯ ಏನು ತೊಂದರೆ ಇಲ್ಲ ಸರ್, ಮೇಜರ್ ತೊಂದರೆ ಏನಿಲ್ಲ. ಹೇಗೆ ವ್ಯಾಕ್ಸಿನ್ ಅಂತಂದ್ರೆ, ನೀವು ಹಿಂಡುಗಳಿಗೆಲ್ಲ ಹೇಗೆ ಮಾಡ್ತೀರಲ್ಲ, ಅಲ್ಲಿಗೆ ಹೋಗ್ತೀರಾ ಅಥವಾ ಹೇಗೆ ನಿಮ್ಮ ಸಿಬ್ಬಂದಿ ವ್ಯವಸ್ಥೆ ಇದೆ ಹೋಗ್ಲಿಕ್ಕೆ ಮಾಡ್ಲಿಕ್ಕೆಲ್ಲ, ಯಾವ ರೀತಿ ಅದನ್ನ ವ್ಯಾಕ್ಸಿನ್ ಅನ್ನು ಕವರ್ ಮಾಡ್ತೀರಿ ನೀವು? ಯೂಶ್ವಲಿ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಬ್ಬಂದಿ ಕೊರತೆ ಮೊದಲಿಂದ ಇದೆ ಸರ್. ಆದರೂ ನಮ್ಮ ಸಿಬ್ಬಂದಿ ಅಲ್ಲೇ ನಮ್ಮ ಹಿಂಡುಗಳಿಗೆ ಹೋಗಿ ಜನರ ಹತ್ರ ಅವರ ಮನೆಗೆ ಹೋಗಿ ಆದಷ್ಟು ಹೋಗಿ ಇದು ವ್ಯಾಕ್ಸಿನೇಷನ್ ಅದ ಮಾಡ್ತಿದ್ದಾರೆ ಸರ್. ಇನ್ನ ಎಮ್ಮೆ ಮತ್ತು ಆಕಳುಗಳಿಗೆ ಬಂದಾಗ, ಎಮ್ಮೆ ಆಕಳುಗಳು ಏನು ಸಮಸ್ಯೆಯನ್ನ ಇಟ್ಟುಕೊಂಡು ರೈತರು ನಿಮ್ಮ ಆಸ್ಪತ್ರೆಗೆ ತರ್ತಿರ್ತಾರೆ ಆಕಳುಗಳನ್ನ, ಎಮ್ಮೆಗಳನ್ನ? ಎಮ್ಮೆ ಆಕಳಲ್ಲಿ ಮೇಜರ್ ಸರ್ ಇವು ಕೆಲವೊಂದ್ಸಲ ಡಿಸ್ಟೋಕಿಯಾ ಅಂತ, ಡೆಲಿವರಿ ಆಗೋ ಟೈಮ್ನಾಗೆ ತೊಂದರೆ ಆಗುತ್ತೆ, ಆ ಟೈಮಲ್ಲಿ ನಮ್ಮ ಸಿಬ್ಬಂದಿ ಹೋಗಿ ಸ್ವಲ್ಪ ರಿಲೀವ್ ಮಾಡ್ತೀವಿ ನಾವು, ಡಿಸ್ಟೋಕಿಯಾನ ರಿಲೀವ್ ಮಾಡ್ತೀವಿ. ಪ್ಲಸ್ ಈಗ ಆಕಳಲ್ಲಿ ಮೇಜರ್ ಅಂದರೆ ಸ್ವಲ್ಪ ಈಗ ನಮ್ಮದು ಫುಟ್ ಆ್ಯಂಡ್ ಮೌತ್ ಡಿಸೀಸ್, ಕಾಲು ಮತ್ತು ಬಾಯಿ ರೋಗ ಬರುತ್ತೆ, ಅದು ವೈರಸ್ ರೋಗದಿಂದ ಬರುತ್ತೆ. ಸೊ ಅದಕ್ಕೆ ಅರದ ಸಲುವಾಗಿ ನಾವು ನಮ್ಮ ಪ್ರತಿ ವರ್ಷ 2 ಹಂತದಲ್ಲಿ ವ್ಯಾಕ್ಸಿನೇಷನ್ ಮಾಡ್ತೀವಿ ಡಿಪಾರ್ಟ್ಮೆಂಟ್ ಹಂತದಿಂದ, ನಮ್ಮ ಟೀಮ್ ಮಾಡ್ತೀವಿ, ಎಲ್ಲ ಸಿಬ್ಬಂದಿಗಳು ಹೋಗಿ ಮನೆ ಮನೆಗೆ ವ್ಯಾಕ್ಸಿನೇಷನ್ ಮಾಡ್ತೀವಿ ಸರ್. ಅಂದ್ರೆ ಅದು ಕಾಲು ಬಾಯಿ ರೋಗದ ವಿರುದ್ಧ ಲಸಿಕೆ ವರ್ಷದಲ್ಲಿ 1 ಸಲ ಮಾಡಿಸ್ಕೋಬೇಕಾ ರೈತರು, 2 ಸಲ ಹಾಕಬೇಕಾ, ಯಾವ ತಿಂಗಳಲ್ಲಿ ಅದನ್ನು ರೈತರು ಸಾಮಾನ್ಯವಾಗಿ ಮಾಡಿಸ್ಕೋಬೇಕು? ವರ್ಷದಲ್ಲಿ 2 ಸಲ ಮಾಡ್ತೀವಿ ಸರ್, ಪ್ರತಿ 6 ತಿಂಗಳಿಗೆ 1 ಸಲ ಮಾಡ್ತೀವಿ. ಸೊ ಈಗ ಮೋಸ್ಟ್ಲಿ ಮುಂದಿನ ತಿಂಗಳ ಅಂದ್ರೆ ಈಗ ಡ್ಯೂ ಇದೆ ಸರ್, ಈಗ ಪೋಲಿಯೋ ವ್ಯಾಕ್ಸಿನೇಷನ್ ತರ ರೌಂಡ್ ಮಾಡ್ತಾ ಇದೀವಿ, ಹೋದ ಸಲ 15th round ಇತ್ತು, ಇದು 16th round ಸ್ಟಾರ್ಟ್ ಆಗ್ತಾ ಇದೆ ಸರ್, ಇದು 2nd ವ್ಯಾಕ್ಸಿನೇಷನ್ ಆಗ್ತಾ ಇದೆ. ಕಂಪ್ಲೀಟ್ ಗೌರ್ಮೆಂಟ್ ಪ್ರೋಗ್ರಾಮ್ ಇದೆ ಸರ್, FMD ಅನ್ನು ಕಂಪ್ಲೀಟ್ ದೇಶದಲ್ಲಿ ನಿರ್ಮೂಲನೆ ಮಾಡ್ಬೇಕಂತ ಹಂತ ಹಂತವಾಗಿ ಗೌರ್ಮೆಂಟ್ ನವರು ಮಾಡ್ತಾ ಇದಾರೆ ಸರ್. ಈಗ ಕುರಿಗಳಲ್ಲಿ ಕರುಳು ರೋಗ ಅಂತಕ್ಕಂಥದ್ದು ತಾವು ಹೇಳಿದ್ರೆ ಎಂಟ್ರೋಟಾಕ್ಸಿಮಿಯಾ ಅಂತೇಳಿ, ಇದು ಸಾಮಾನ್ಯವಾಗಿ ಬರಲಾರದಂತೆ ಮಾಡುವಾಗ ಬಹಳಷ್ಟು ಕುರಿ ಉಚ್ಚುಕೋತಾವ್ರಿ ಅಂತ ಹೇಳ್ತಾರೆ ಕುರಿ ಸಾಕಾಣಿಕೆದಾರರು, ಬಹಳಷ್ಟು ಉಜ್ಜುಗೋತಾ ಇದ್ದಾವೆ, ನೋಡ್ತಾ ಇದ್ದೀವಿ ಅವು ಹಿಕ್ಕಿ ಹಾಕೋದು ಬದಲಾಗಿ ಹಾಗೆ ನೀರಿನ ಹಾಗೆ ಮಲ ವಿಸರ್ಜನೆ ಮಾಡ್ತಿರ್ತವೆ, ಇದಕ್ಕೆಲ್ಲ ಕಾರಣ ಏನು, ಬಂದಾಗ ಏನಾದರೂ ಕುರಿಗಾರರಿಗೆ ಮಾಡಲಿಕ್ಕೆ ಸಾಧ್ಯತೆ ಅದಕ್ಕೆ ಆರೈಕೆಯನ್ನು ಅಥವಾ ಇಲ್ಲ ಅದಕ್ಕೆ ಏನಾದರೂ ಏನು ಒಂದು ಉಪಚಾರ ಮಾಡಬೇಕು, ಇಲಾಖೆ ಏನು ಮಾಡುತ್ತೆ ಅದಕ್ಕೆಲ್ಲ? ಈ ಭಾಗದಲ್ಲಿ ಸರ್ ಈಗ ಭತ್ತ ಬೆಳೆಸ್ತಾರೆ, ಸೊ ಕಟಾವ್ ನಂತರ ಅದು ಏನು ಇದು ಉಳಿಯುತ್ತಲ್ಲ ಪ್ಲಾಂಟ್ಸ್ ಆ ಇದರಲ್ಲಿ ಅವಾಗ ಕಟಾವ್ ನಂತರ ಬಿಟ್ಬಿಡ್ತಾರೆ ಸರ್, ರೈತರು ಬಿಟ್ಬಿಟ್ಟಿರ್ತಾರೆ ಕುರಿಗಳಿಗೆ ಆಡುಗಳಿಗೆ. ಯೂಶ್ವಲಿ ಆ ಟೈಮಲ್ಲಿ ಈ ಎಂಟ್ರೋಟಾಕ್ಸಿಮಿ ಅಂತ ಒಂದು ಬ್ಯಾಕ್ಟೀರಿಯಲ್ ಡಿಸೀಸ್ ಇದೆ, ಕ್ಲಾಸ್ಟ್ರಿಯಂ ಸ್ಪೀಸೀಸ್ ಬ್ಯಾಕ್ಟೀರಿಯಲ್ ಡಿಸೀಸ್, ಅವಾಗ ಆ ರೋಗ ಉಲ್ಬಣೆ ಆಗೋದು ಆ ಟೈಮ್ನಾಗೆ. ಸೊ ಅದಕ್ಕೆ ವ್ಯಾಕ್ಸಿನ್ ಏನು ನಮ್ಮ ಹತ್ರ ಇರುತ್ತೆ ಎಂಟ್ರೋ ET ವ್ಯಾಕ್ಸಿನ್ ಅಂತ ಇರುತ್ತೆ, ಬಿಫೋರ್ ಕಟ್ ಆಗ ಮುಂಚೆನೆ ನಾವು ವ್ಯಾಕ್ಸಿನೇಷನ್ ಮಾಡ್ತೀವಿ ಸರ್. ಅದು ಈಗ ಜಂತುನಾಶಕ ಔಷಧಗಳನ್ನ ಕೊಡಿಸ್ಬೇಕ್ರಿ ಅಂತ ಹೇಳ್ತಿರ್ತಾರೆ. ವರ್ಷದಲ್ಲಿ ಎಷ್ಟು ಸಾರಿ ಜಂತುನಾಶಕ ಔಷಧಿಗಳನ್ನ ಎಮ್ಮೆ ಇರ್ಬೋದು, ಕರುಗಳಿಗಿರ್ಬೋದು, ಆಕಳು ಅಥವಾ ಕುರಿಗಳಿಗೆ ಹಾಕಿಸ್ಬೇಕಂತ ಹೇಳ್ತಿರ್ತಾರೆ? ಅನಿಮಲ್ ಹಸ್ಬೆಂಡ್ರಿಯಲ್ಲಿ ಮೇಜರ್ ಕಾಸ್ ಆಫ್ ಕನ್ಸರ್ನ್ ಸರ್. ಈ ಜಂತಿನಿಂದ 108 ಕೆಲಸ ಪ್ರಾಬ್ಲಮ್ ಆಗ್ತಾವ ಸರ್. ಒಂದು ಮೇವು ತಿಂತಾವಲ್ಲ ಸರ್, ಅದರದ ಏನ್ ಅದಕ್ಕೆ ಅಬ್ಸಾರ್ಪ್ಷನ್ ಡೈಜೆಷನ್ ಎಲ್ಲ ಹ್ಯಾಂಪರ್ ಮಾಡ್ತಾವ. ಸೊ ಆ ಜಂತುನಾಶಕ ಔಷಧಿ ಕೊಡೋರ್ಲಿಂದ ಇದು ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಪ್ಲಸ್ ನಾವೇನ್ ಮೆಡಿಸಿನ್ ಕೊಡ್ತೀವಿ, ಸೊ ಅದನ್ನು ಅಬ್ಸಾರ್ಪ್ಷನ್ ಚೆನ್ನಾಗುತ್ತೆ. ಸೊ ನಾವು ಜಂತುನಾಶಕ ಕುರಿಗಾಗಲಿ ಎಮ್ಮೆಗಾಗಲಿ ಯೂಶಲಿ ಪ್ರತಿ 2-3 ತಿಂಗಳಿಗೆ ಒಂದ್ಸಲ ಮಾಡಿಸ್ಬೇಕು ಸರ್. ಅದು ಈಗ ಕರುಗಳಿಗೆ ವಿಶೇಷವಾಗಿ ಕರುಗಳಲ್ಲಿ ಬಹಳಷ್ಟು ಹುಳುಗಳಿರ್ತಾವೆ ಹೊಟ್ಟೆಯಲ್ಲಿ, ಕರುಗಳು ಜಾಸ್ತಿ ಡೆವಲಪ್ ಆಗ್ತಾ ಇರೋದಿಲ್ಲ, ಮೇವು ತಿಂತಾ ಇರಂಗಿಲ್ಲ, ತಿಂದದ್ದೆಲ್ಲ ಡೈಜೆಷನ್ ಆಗ್ತಾ ಇಲ್ಲ ಅಂತ ಹೇಳ್ತಿರ್ತಾರೆ. ಈಗ ಕರುಗಳಿಗೆ ಎಷ್ಟು ಸಾರಿ ಜಂತುನಾಶಕ ಔಷಧಗಳನ್ನ 8 ಆದ್ಮೇಲೆ ಪ್ರಾರಂಭ ಮಾಡ್ಬೇಕು? ಅವಕ್ಕೆ ಯೂಶಲಿ ಸಣ್ಣ ಕರುವಿಗೆ 2 ನಂತರ ಮಾಡ್ತೀವಿ ಸರ್. 2 ನಂತರ ಪ್ರತಿ 2 3 ತಿಂಗಳು ಒಂದ್ಸಲ ಜಂತುನಾಶಕ ಮಾಡಿ ಮಾಡ್ತೀವಿ. ಈಗ ಕುರಿಗಳು ಬಹಳಷ್ಟು ಹಿಂಡುಗಳಿರ್ತವೆ, ಹಿಂಡುಗಾರರು ಬಂದ್ರೆ ಅವರಿಗೆ ಜಂತುನಾಶಕ ಔಷಧಗಳನ್ನ ಯಾವ ರೀತಿ ಇಲಾಖೆ ಸಪ್ಲೈ ಮಾಡ್ತದೆ ಅವರಿಗೆಲ್ಲ? ಹೇಗೆ ಅವ್ರು ಬಂದ್ ಇಲ್ಲಿಗೆ ತಗೊಂಡ್ ಹೋಗ್ಬೇಕಾ? ಬಂದ್ರೆ ಎಲ್ಲ ಕುರಿಗಳ ಸಂಖ್ಯೆ ನೋಡ್ಕೊಂಡ್ಬಿಟ್ಟು ಅದ್ರ ಪ್ರಮಾಣವಾಗಿ ಕೊಡ್ತಾ ಇರ್ತೀರಾ ಹೇಗೆ? ಹೌದು ಸರ್, ಖಂಡಿತ ಕೊಡ್ತೀವಿ. ನಮ್ಮ ಹತ್ರ ಡಿಪಾರ್ಟ್ಮೆಂಟ್ ಸಪ್ಲೈ ಇರುತ್ತೆ ಜಂತುನಾಶಕ. ಕುರಿಗಾರ ನಮ್ಮ ಹತ್ರ ಬರ್ತಾರೆ, ನಾವು ಅವ್ರಿಗೆ ನಾವು ಮೇಜರ್ಮೆಂಟ್ ಹೇಳ್ತೀವಿ, ದೊಡ್ಡ ಕುರಿಗೆ ಆ ಮಟ್ಟಕ್ಕೆ ಎಷ್ಟು ಹಾಕ್ಬೇಕು, ಸಣ್ಣ ಕುರಿಗೆ ಎಷ್ಟು ಹಾಕ್ಬೇಕಂತ ಅವ್ರಿಗೆ ಹೇಳಿ ಅವ್ರ ಹತ್ರ ಕೊಟ್ಬಿಡ್ತೀವಿ ಸರ್. ಕೆಲವೊಂದ್ಸಲ ನಮ್ಮ ಸಿಬ್ಬಂದಿನೇ ಹೋಗಿ ಜಂತುನಾಶಕ ಕುಡಿಸಿ ಬಂದ್ಬಿಡ್ತಾರೆ ಸರ್. ಅಂದ್ರೆ ಅವರಿಗೆ ಒಮ್ಮೆ ನೀವು ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸಿದ್ರೆ ಅದ್ರ ಪ್ರಕಾರ ಅವ್ರು ಮಾಡ್ಕೋತಾರೆ? ಹೌದೌದು, ಖಂಡಿತ ನಾವು ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ ಸರ್. ಎಷ್ಟು ಹಾಕ್ಬೇಕು ಏನಿಲ್ಲ ಅಂತ ಎಲ್ಲ ನಾವು ತೋರಿಸ್ಕೊಡ್ತೀವಿ, ಅದ್ರ ಪ್ರಕಾರ ಅವ್ರು ಮಾಡ್ತಾರೆ. ಮತ್ತೊಂದು ಹಳ್ಳಿಗಳಲ್ಲಿ ಸಮಸ್ಯೆ ಅಂತಂದ್ರೆ ವಿಶೇಷವಾಗಿ ಎಮ್ಮೆಗಳಲ್ಲಿ ಮತ್ತು ಆಕಳುಗಳಲ್ಲಿ ಗರ್ಭಧಾರಣೆ ಸಮಸ್ಯೆ ಬಹಳಷ್ಟು ಕಂಡು ಬರ್ತಾ ಇದೆ ಅಂತ ಹೇಳ್ತಿರ್ತಾರೆ ರೈತರೆಲ್ಲ. ಹೇಗೆ ಗರ್ಭಧಾರಣೆ ಬಹಳಷ್ಟು ಇಲ್ಲ, ಎಮ್ಮೆ ಬೆದಿಗೆ ಬರೋಲ್ದು, ಆಕಳು ಬೆದಿಗೆ ಬರೋಲ್ದು, ಭಾಳ ದಿವಸ ಹತ್ರ ಇಳ್ದ, ಹಾಲು ಹಿಂಡುದು ಬಂದ್ ಮಾಡ್ಯದ, ಏನು ತಿಳಿಯವಲ್ ನಮಗ ಅಂತ ಹೇಳ್ತಿರ್ತಾರೆ. ಯಾಕೆ ಇಂಥ ಸಂದರ್ಭಗಳು ಯಾಕೆ ಬರ್ತವೆ? ಇಂಥ ಸಂದರ್ಭಗಳು ಬಂದಾಗ ಏನು ಯಾವ ರೀತಿ ರೈತರು ಮುಂದುವರಿಬೇಕು? ಯಾಕಂದ್ರೆ ಒಂದು ಎಮ್ಮೆ ಅಂದ್ರೆ 60,000-70,000 ರೂಪಾಯಿ, 80,000 ತನಕ ಎಮ್ಮೆಗಳಿರ್ತವೆ. ಆಕಳುಗಳು ಕ್ರಾಸ್ ಬ್ರೀಡ್ ಅಂದ್ರೆ 50,000 ರೂಪಾಯಿ ಇರ್ತವೆ. ಯಾವ ರೀತಿ ಈಗ ಬಡ್ಡ ಬಿತ್ತು ಅಂತಂದ್ರೆ ಯಾವ ರೀತಿಯಲ್ಲಿ ಅವಕ್ಕೆ ಆರೈಕೆ ಮಾಡಬೇಕು, ಮುಂದುವರಿಬೇಕು, ಏನು ಒಂದು ಚಿಕಿತ್ಸೆ ವಿಧಾನಗಳದಾವ ಅದಕ್ಕೆಲ್ಲ? ಗರ್ಭಧಾರಣೆ ಮೇಜರ್ ಕಾಸ್ ಆಫ್ ಕನ್ಸರ್ನ್ ಇನ್ನ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ. ಅದಕ್ಕೆ ಒಂದೇ ಕಾರಣ ಇಲ್ಲ ಸಲ, ಸುಮಾರು ಕಾರಣ ಇರ್ತಾವ ಗರ್ಭಧಾರಣೆ ಆಗೋದಕ್ಕೆ. ಒಂದು ಮಿನರಲ್ ಡೆಫಿಷಿಯನ್ಸಿ, ಒಂದು ವಿಟಮಿನ್ ಡೆಫಿಷಿಯನ್ಸಿ, ಪ್ಲಸ್ ಆ ಜೆನೆಟಿಕ್ಸ್, ಆ ಅನಿಮಲ್ ಜೆನೆಟಿಕ್ಸ್, ಅದರದೇನು ಜೆನೆಟಿಕ್ ಡಿಪೆಂಡ್ ಇರುತ್ತೆ, ಎನ್ವೈರನ್ಮೆಂಟ್ ಡಿಪೆಂಡ್ ಇರುತ್ತೆ. ಕೆಲವೊಂದ್ಸಲ ಬದಿಯ ಹಂತಕ್ಕೆ ಐಡೆಂಟಿಫೈ ಮಾಡೋಕ್ಕಾಗಲ್ಲ ನಮಗಾಗಲೇ, ನಾವು ಮಾಡ್ತೀವಿ ಆ್ಯಕ್ಚುಲಿ, ರೈತರಿಗೂ ಗೊತ್ತಾಗಂಗಿಲ್ಲ ಯಾವ ಹಂತದಲ್ಲಿ ಇಂಜೆಕ್ಷನ್ ಮಾಡಿದರೆ ಗರ್ಭ ಕಟ್ಟುತ್ತೆ ಅಂತ ಗೊತ್ತಾಗಿಲ್ಲ. ಕೆಲವೊಂದ್ಸಲ ಲೇಟಾಗಿ ತೊಗೊಂಡು ಬರ್ತಾರೆ ನಮ್ಮ ಹತ್ರ, ಕೆಲವೊಂದ್ಸಲ ಅರ್ಲಿ ಇದು ಮಾಡಿಬಿಡ್ತಾರೆ. ಸೊ ಆ್ಯಕ್ಚುಲಿ ಹೀಟ್ ಡಿಟೆಕ್ಷನ್ ಕರೆಕ್ಟಾಗಿ ಮಾಡೋಂಗಿಲ್ಲ. ಸೊ ಆ ಹಂತದಲ್ಲಿ ಗರ್ಭಧಾರಣೆ ತೊಂದರೆ ಆಗುತ್ತೆ. ಸೊ ಕರೆಕ್ಟಾಗಿ ಹೀಟ್ ಐಡೆಂಟಿಫೈ ಮಾಡಿ ಕರೆಕ್ಟಾಗಿ ನಾವು ನಮ್ಮ ಡಿಪಾರ್ಟ್ಮೆಂಟ್ ಅಂತ ಸಪ್ಲೈ ಇರೋ ಸ್ಟ್ರಾಸ್ ಇರುತ್ತೆ, ಸೆಮನ್ ಸ್ಟ್ರಾಸ್ ಇರುತ್ತೆ. ಸೊ ಅದು ಕರೆಕ್ಟಾಗಿ ಟೈಮ್ನಲ್ಲಿ ನಾವು ಇನ್ಸೆಮಿನೇಷನ್ ಮಾಡಿದರೆ ಗರ್ಭಧಾರಣೆ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ ಸರ್. ನಮ್ಮ ಡಿಪಾರ್ಟ್ಮೆಂಟಿಂದ ರಾಷ್ಟ್ರೀಯ ಕೃತಕ ಧಾರಣೆ ಗರ್ಭಧಾರಣೆ ಪ್ರೋಗ್ರಾಮ್ ನಡೀತಾ ಇದೆ ಸರ್. ಅದು ಆ ಯೋಜನೆಯಲ್ಲಿ ಎಲ್ಲ ಹಳ್ಳಿಗಳು, ಮೊದಲು ಒಂದು 100 ಹಳ್ಳಿಗಳು ಕವರ್ ಮಾಡಿದ್ರು. ಈಗ ನಮ್ಮ ಡಿಸ್ಟಿಕ್ ಅಲ್ಲಿ ಪ್ರತಿಯೊಂದು ಹಳ್ಳಿಗೆ ನಮ್ಮ ಸಿಬ್ಬಂದಿ ಆಗಲಿ, ಕೆಲವೊಂದು ಈಗ ಮೈತ್ರಿ ಕಾರ್ಯಕರ್ತರು ಅಂತ ನಮ್ಮ ಅಪಾಯಿಂಟ್ ಮಾಡಿದ್ದಾರೆ. ಅವ್ರಿಗೆ ನಾವು ಕೃತಕ ಗರ್ಭಧಾರಣೆ ಬಗ್ಗೆ ಐಡಿಯಾ ಎಲ್ಲ ಡೆಮೋ ಕೊಟ್ಟು ಅವರಿಗೆಲ್ಲ ಟ್ರೈನ್ ಮಾಡಿ, ಸೊ ಎಲ್ಲ ನಾವು ಅವರಿಗೆ ಎಲ್ಲ ನಮ್ಮ ಸೆಮನ್ ಆಗಲಿ, ಇಲ್ಲ ಲಿಕ್ವಿಡ್ ಅದಕ್ಕೆ ಬೇಕಾಗಿರೋ ಲಿಕ್ವಿಡ್ ನೈಟ್ರೋಜನ್ ಎಲ್ಲ ನಾವು ಅವರಿಗೆ ಸರ್ಬಜಾರ್ ಮಾಡ್ತೇವೆ ಸರ್. ಅವ್ರು ಹೋಗಿ ಫೀಲ್ಡ್ ಅಲ್ಲಿ ಹೋಗಿ ಎಲ್ಲ ಕೃತಕಧಾರಣೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಈಗ ಕೃತಕ ಗರ್ಭಧಾರಣೆ ಮಾಡಿಸಿದ ಮೇಲೆ ಏನಾದರೂ ಅವರು ಎಚ್ಚರಿಕೆಯನ್ನು ತಗೋಬೇಕಾ, ಏನಾದ್ರೆ ಮುಂಜಾಗ್ರತೆಗಳನ್ನು ತಗೊಳ್ಳೋದು ಗರ್ಭಧಾರಣೆ ಆತಂದ್ರೆ ಮುಂದೆ? ಗರ್ಭಧಾರಣೆ ಆದ ನಂತರ ಅದಕ್ಕೆ ಸ್ವಲ್ಪ ಪ್ರಿಕಾಷನ್ ತಗೋಬೇಕು ಸರ್. ಕೆಲವೊಂದು ಇರ್ತಾವ, ಕೆಲವೊಂದು ಗರ್ಭಪಾತ ಆಗ್ತಾ ಇರ್ತಾವ. ಗರ್ಭಪಾತಕ್ಕೆ ಅದಕ್ಕೆ ಬೇರೆ ಬೇರೆ ಕಾರಣ ಇರ್ತಾವ. ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಕೆಲವೊಂದು ಡಿಸೀಸಸ್ ಅದಾವ ಸರ್ ಅನಿಮಲ್ ಅಲ್ಲಿ. ನಮ್ದು ಕುಂದು ರೋಗ ಅಂತೀವಿ, ಬ್ರುಸಲ್ ಆಗುತ್ತೆ, ಕ್ಯಾಂಪಿಲೋಬ್ಯಾಕ್ಟ್ರಸಿಸ್ ಅಂತ ಒಂದು 2-3 ಡಿಸೀಸ್ ಅದಾವ ಸರ್. ಆ ಡಿಸೀಸ್ ನಿಂದ ಗರ್ಭಪಾತ ಆಗೋ ಚಾನ್ಸಸ್ ಇರುತ್ತವೆ. ಸೊ ಈ ತರ ರಿಪೀಟೆಡ್ ಆಗಿ ಗರ್ಭಪಾತ ಆದ್ರೆ, ಸೊ ನಮ್ಗೆ ನಮ್ಮ ಡಾಕ್ಟರ್ ಕನ್ಸಲ್ಟ್ ಮಾಡಿದರೆ, ಸೊ ನಾವು ಅದು ಕಾಸ್ ಇರ್ಬೋದು ಅಂತ ಡಿಸೀಸ್ ಲಿಂದ ಆಗಿದ್ರೆ, ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ನಾವು ಮತ್ತೆ ಮುಂದೆ ಮುಂದುವರಿಬೋದು ಸರ್ AI ಸಲುವಾಗಿ ಅಂತ. ಹೇಗೆ ಇಂತ ಒಂದು ಕೇಸ್ಗಳು ನಿಮ್ಮಲ್ಲಿ ಗರ್ಭಪಾತ ಆದದ್ದಿರ್ಬೋದು ಅಥವಾ ಕಂದು ಹಾಕುದು, ಈಗ ರಾಷ್ಟ್ರೀಯ ಕಂದು ರೋಗ ಕಾರ್ಯಕ್ರಮ ನಡೀತಾ ಇದೆ ದೇಶಾದ್ಯಂತ, ಕಂದು ಹಾಕುವ ಸಮಸ್ಯೆಗಳು ಈ ಭಾಗದಲ್ಲಿ ಜಾಸ್ತಿ ಕಂಡು ಬರ್ತಿದ್ದಾವೆ, ಅಂತ ಕೇಸ್ಗಳು ಬರ್ತಾ ಇದ್ದಾವೆ ನಿಮ್ಮಲ್ಲಿ? ನಮ್ಮ ಹತ್ರ ಬರೋರೆಲ್ಲ ರೇರ್ ಸರ್. ಆ ತರ ಏನಾದರೂ ನಮಗೆಲ್ಲ ಸಂಶಯ ಬಂದ್ರೆ ನಾವು ಸ್ಯಾಂಪಲ್ ಎಲ್ಲ ಕಲೆಕ್ಟ್ ಮಾಡಿ ನಾವು ಲ್ಯಾಬಿಗೆ ಕಳಿಸ್ತೀವಿ. ಆ ತರ ಕನ್ಫರ್ಮ್ ಆದ್ರೆ ಆ ಪೂರ್ತಿ ಹರ್ಡ್ಗೆ ನಾವು ಟ್ರೀಟ್ಮೆಂಟ್ ಮಾಡಿ ಮುಂದೆ ಏನು ನಾವು ಏನೇನು ಕ್ರಮ ಕೈಗೊಳ್ಳೋಕೆ ಆ ಥರ ಮಾಡ್ತೀವಿ ಸರ್. ಈಗ ಒಬ್ಬ ರೈತರು ಮೊನ್ನೆ ಹೇಳ್ತಾ ಇದ್ರೆ ಏನಂತಂದ್ರೆ, ನಮ್ಮ ಆಕಳು ಎಮ್ಮೆಗೆ ಎಲ್ಲ ದಿನಸ್ ತುಂಬಿಟ್ಟದ್ರಿ, ಇದು 9 ತಿಂಗಳು ಮುಗಿದು ಹೋಗ್ಬಿಡ್ತು, 10 ತಿಂಗಳು ಆಗೋಕೆ ಬಂತು, ಎಲ್ಲ ಹಾಲು ಏನು ಕೆಚ್ಚಲ ಇದೆ ಭಯಂಕರ ಊದ್ಕೊಂಡ್ಬಿಟ್ಟಿದೆ, ಉಬ್ಬಿ ಬಿಟ್ಟಿದೆ ಕೆಚ್ಚಲು, ಮಲೆಗಳೆಲ್ಲ ತೊಟ್ಟುಗಳು ಭಯಂಕರ ಉಬ್ಬಿ ಬಿಟ್ಟಿದ್ದಾವೆ, ಹಾಲು ಬಿದ್ದ್ಬಿಟ್ಟಿದೆ ಮಲೆಗೆ, ಆದರೆ ಎಮ್ಮೆ ಆಕಳು ಇಳಿತಾನೆ ಇಲ್ಲ ಅಂತಕ್ಕಂಥದ್ದು ರೈತರು ಹೇಳ್ತಿದ್ದಾರೆ. ಇದಕ್ಕೆ ಈ ರೀತಿ ಸಮಸ್ಯೆ ಬಂದಾಗ ಏನು ಮುಂದುವರಿಬೇಕು, ಅವ್ರು ಯಾವ ರೀತಿ ಮುಂದುವರಿಬೇಕು ರೈತರು? ಯೂಶುವಲಿ ಸರ್ ಆಕಳದ ಒಂದು ಗೆಸ್ಟೇಷನ್ ಪೀರಿಯಡ್ ಅಂತ ಇರುತ್ತೆ, ಇಂಥ ಈ ಪೀರಿಯಡ್ ಅಲ್ಲಿ ಯೂಶುವಲಿ ಆಕಳಲ್ಲಿ 9 ತಿಂಗಳ ನಂತರ 9 ತಿಂಗಳು 9 ದಿವಸ ನಂತರ ಡೆಲಿವರಿ ಆಗುತ್ತೆ, ಎಮ್ಮೆ 10 ತಿಂಗಳು 10 ದಿವಸ ನಂತರ ಆಗುತ್ತೆ. ಕೆಲವೊಂದ್ಸಲ ಎಕ್ಸಾಕ್ಟ್ ನಮ್ಗೆ ಅದ್ರ ಇನ್ಸೆಮಿನೇಷನ್ ಡೇಟ್ ಗೊತ್ತಾಗಿರಂಗಿಲ್ಲ, ಸ್ವಲ್ಪ ಆ ಹೆಚ್ಚ ಕಡಿಮೆ ಆಗುತ್ತೆ. ಅದನ್ನ ಬಿಟ್ಟು ಇನ್ ಕೇಸಲ್ಲಿ ಕೆಲವೊಂದ್ಸಲ ಡೆಲಿವರಿ ಪ್ರಾಬ್ಲಮ್ ಇರುತ್ತೆ, ಕೆಲವೊಂದ್ಸಲ ನಾವು ಏನು ಆಕಳ ಸೈಜ್ ಕಡಿಮೆ ಇರುತ್ತೆ, ನಾವು ಏನು ಇನ್ಸೆಮಿನೇಷನ್ ಮಾಡ್ತೀವೋ ದೊಡ್ಡ ಸೈಜ್ ಇರುತ್ತೆ, ಅಂಥ ಟೈಮಲ್ಲಿ ಸ್ವಲ್ಪ ಡೆಲಿವರಿ ಪ್ರಾಬ್ಲಮ್ ಆಗುತ್ತೆ. ಅಂಥ ಟೈಮ್ನಾಗ ನಮ್ಮ ಡಾಕ್ಟರ್ಗಳಿಗೆ ಕನ್ಸಲ್ಟ್ ಮಾಡಿದ್ರೆ ನಾವು ಡೆಲಿವರಿಗೆ ಇದು ಮಾಡೋಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಈಗ ಕರು ಇಳಿದ ತಕ್ಷಣ ಏನು ಒಂದು ಕರುವಿಗೆ ಮುನ್ನೆಚ್ಚರಿಕೆನ ತೊಗೋಬೇಕು, ಇಳಿತದೆ ಇದು ಒತ್ತ ಎಮ್ಮೆ ಇರ್ಬೋದು ಆಕಳು ಇರ್ಬೋದು, ಕರುವನ್ನು ಹಾಕಿಬಿಡುತ್ತೆ, ಹಾಕಿದ ತಕ್ಷಣ ಏನು ಒಂದು ಅವರು ಸಂರಕ್ಷಣೆಯನ್ನು ಮಾಡಬೇಕು ರೈತರು? ಖಂಡಿತ ಸರ್, ಕರು ಡೆಲಿವರಿ ಆದ ತಕ್ಷಣ ಮೊದಲೇ ಅದೇನು ಸ್ವಲ್ಪ ಅದೇನೋ ಮೇಲೆ ಲೇಯರ್ ಇರುತ್ತೆ, ಮ್ಯೂಕಸ್ ಲೇಯರ್ ಎಲ್ಲ ಕ್ಲಿಯರ್ ಮಾಡಬೇಕು, ಬೆಚ್ಚಗೆ ಜಾಗದಾಗಿರಬೇಕು, ಪ್ಲಸ್ ಅದಕ್ಕೆ ಕೊಲೆಸ್ಟ್ರಾಮ್ ಬರುತ್ತೆ ಸರ್ ಮೊದಲು ಹಾರುತ್ತೆ ಆ ತಾಯಿ ಹಾಲು, ಅದು ಕಂಪಲ್ಸರಿ ವಿತಿನ್ 5 to 10 ಮಿನಿಟ್ಸಲ್ಲಿ ಕಂಪಲ್ಸರಿ ಕೊಡಿಸಲೇಬೇಕು ಸರ್, ಗಿಣ್ಣದ ಹಾಲು ಅಂತೀವಿ ಅದಕ್ಕೆ, ಅದು ಕಂಪಲ್ಸರಿ ಕೊಡಿಸ್ಬೇಕು ಸರ್. ಅದು ಅದರಿಂದ ಒಂದು ಅದಕ್ಕೇನು ಇಮ್ಯುನಿಟಿ ಬರುತ್ತೆ ಸರ್, ಅದು ಪ್ಯಾಸಿವ್ ಇಮ್ಯುನಿಟಿ ಇರುತ್ತೆ, ಅದು ಟಿಲ್ ಅದಕ್ಕೆ ಕರು ಮೇವು ತಿಂದು ಅದು ಡೈಜೆಸ್ಟ್ ಆಗೋವರೆಗೂ 2-3 ತಿಂಗಳವರೆಗೂ ಅದು ಇಮ್ಯುನಿಟಿ ಕೊಡತ್ತೆ ಸರ್. ಮತ್ತೆ ಈಗ ಒಮ್ಮೆ ಹಳ್ಳಿಯಲ್ಲಿ ಕೆಲವೊಂದು ಸಂಪ್ರದಾಯ ಮಾಡ್ತಿರ್ತಾರೆ, ಕರು ಇಳಿತಪ್ಪ ಅಂದ್ರೆ ಅದು ಕರುವಿಂದು ಕಾಲಿನಲ್ಲಿರ್ತಕ್ಕಂಥ ಗೊರಸನ್ನು ಕಟ್ ಮಾಡಿ ಅದನ್ನು ತಿನ್ನಿಸ್ತಿರ್ತಾರಲ್ಲ, ಅದು ಹೇಗೆ ಇದು ತಾವೇನು ಹೇಳ್ತೀರಿ ಡಾಕ್ಟರ್ ಆಗಿ? ಅದು ತಿನ್ನಿಸ್ಬಾರ್ದು ಸರ್, ಅದು ತಿನ್ನಿಸ್ಬಾರ್ದು, ಅದು ತೆಗಿಬೋದು ಆದ್ರೆ ತಿನ್ನಿಸ್ಬಾರ್ದು, ತಿನ್ನಿಸ್ಬಾರ್ದು. ಮೊದಲು ಫಸ್ಟ್ ಪ್ರಯಾರಿಟಿ ಅವರು ಅದು ಗಿಣ್ಣದ ಹಾಲು ಕೊಡಿಸೋದು ಪ್ರಯಾರಿಟಿ ಕೊಡ್ಬೇಕು ಸರ್, ಅದು ಮಾಡಿದ್ರೆ ಒಳ್ಳೇದು. ಈಗ ಗಿಣ್ಣದ ಹಾಲನ್ನ ಬಾಳ ಕುಡಿಸಿರ ಕರು ಉಚ್ಚಗೋದ್ರಿ ಬಾಳ ಹಾಕಬಾರ್ದು ಅಂತ ಹೇಳಿ ಅಂತಿರ್ತಾರೆ? ಇಲ್ಲ ಇಲ್ಲ ಪರವಾಗಿಲ್ಲ ಸರ್, ಎಷ್ಟು ಹೆಚ್ಚಿಗೆ ಕೊಡಿದ್ರೆ ಅಷ್ಟು ಚೆನ್ನಾಗಿ. ಕೆಲವೊಂದ್ಸಲ ಮ್ಯೂಕೋನಿಯಮ್ ಇರುತ್ತೆ ಅಂದ್ರೆ ಅದು ಹೊಟ್ಟೆಯಲ್ಲಿದ್ದಾಗೆ ಅದ್ರದ್ದು ಎಕ್ಸ್ಕ್ರೀಟಾ ಇರುತ್ತಲ್ಲ ಮ್ಯೂಕೋನಿಯಮ್ ಅಂತಾರೆ ಅದಕ್ಕೆ, ಸೊ ಅದು ಆ ಗಿಣ್ಣದ ಹಾಲು ಇದು ಕೊಡಿಸೋದ್ರಿಂದ ಹೊಟ್ಟೆ ಕ್ಲಿಯರ್ ಹೊರ ಬಂದು ಕ್ಲಿಯರ್ ಆಗುತ್ತೆ, ಸೊ ಅದು ಮುಂದೆ ಅದು ಹಾಲು ಕುಡಿದಿದ್ದ ಹಾಲು ಅಬ್ಸಾರ್ಪ್ಷನ್ ಹೆಲ್ಪ್ ಆಗುತ್ತೆ. ಈಗ ಕರುಗಳಿಗೆ ಎಷ್ಟು ತಿಂಗಳಾದ್ಮೇಲೆ ಅವಕ್ಕೆ ಜಂತುನಾಶಕ ಔಷಧ ಕುಡಿಸಲಿಕ್ಕೆ ಪ್ರಾರಂಭ ಮಾಡಬಾರ್ದು? 2-3 ತಿಂಗಳು ಸರ್. ಸಾಮಾನ್ಯವಾಗಿ ಅವಕ್ಕೆ ಹಾಲು ಕುಡಿತಾ ಇರ್ತವೆ, ಜೊತೆಗೆ ಅವಕ್ಕೆ ಹೊರಗಿನ ಆಹಾರವನ್ನು ಎಷ್ಟು ತಿಂಗಳಾದ್ಮೇಲೆ ಪ್ರಾರಂಭ ಮಾಡಬಹುದು ಕರುಗಳಿಗೆ? 3 ತಿಂಗಳು ಅಂತಾರೆ ಸರ್, 2-3 ತಿಂಗಳಿಂದ. ಆಹಾರ ಆಯ್ಕೆ ಮಾಡ್ಕೋಬೇಕು ಕರುಗಳಿಗೆಲ್ಲ? ಕರುಗಳಿಗೆಲ್ಲ ಸ್ಮೂತ್ ಗ್ರೀನ್ ಫೌಡರ್ ಆಗಿ ಸ್ಮೂತ್ ಮೆತ್ತಗೆ ಇರೋದು ಗ್ರೀನ್ ಫೌಡರ್ ತಿನ್ನಿಸ್ಬೇಕು ಸರ್. ಅದಕ್ಕೆ ಡೈಜೆಷನ್ ಸ್ವಲ್ಪ ಈಗ ಜನರೇಟ್ ಆಗಿಂದಿರುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಹೊಸದಾಗಿ ಜನರೇಟ್ ಆಗುತ್ತೆ, ಸೊ ಅದಕ್ಕೆ ಹಸಿ ಮೇವು ಮತ್ತೆ ಮೃದುವಾದ ಮೇವುಗಳನ್ನು ಕೊಡ್ಬೇಕು ಸರ್. ಈಗ ಕೆಲವೊಂದಿಷ್ಟು ಜನ ರೈತರು ಏನ್ ಮಾಡ್ತಾರೆ, ಹಾಲನ್ನ ಹಿಂಡಿ ಕರುಗಳಿಗೆ ಕುಡಿಸ್ತಿರ್ತಾರೆ, ಕೆಲವೊಂದಿಷ್ಟು ಜನ ಹಾಗೆ ಮಲೆಗೆ ಡೈರೆಕ್ಟ್ ಆಗಿ ಬಿಡ್ತಿರ್ತಾರೆ, ಹಿಂಡಿ ಕುಡಿಸ್ತಾ ಇದ್ದ ಕೇಳಿಲ್ರಿ ಕರು ಗೊತ್ತಾಗದಲ್ಲ ನಮಗೆ, ಅದಕ್ಕೆ ನಾವು ಹಿಂಡೆ ಕುಡಿಸ್ತೀವಿ, ಅದನ್ನ ರೂಢ ಮಾಡಿಬಿಟ್ಟಿವಿ, ಮಲೆಗೆ ಬಿಡುದಿಲ್ಲ, ಅದು ಮಲಿ ಕಡಿತದ, ಹಾಗ ಈಗ ಹೇಳ್ತಿರ್ತಾರೆ. ಯಾವುದು ಪದ್ಧತಿ ಒಳ್ಳೇದಂತ ಹೇಳ್ತಿರ್ತಾವ? ನಾನು ಹೇಳೋದು ನ್ಯಾಚುರಲ್ ಸರ್, ಮಲೆಯಲ್ಲಿಂದ ಕೊಡೋದೇ ಬೆಸ್ಟ್, ಅದಕ್ಕೆ ಕೆಲವೊಂದ್ಸಲ ಪ್ರಾಕ್ಟೀಸ್ ಇರಂಗಿಲ್ಲ, ಸೊ ನಾವಾಗ ಅದಕ್ಕೆ ರೂಢಿ ಮಾಡ್ಬೇಕು, ಅದಕ್ಕೆ ಕಚ್ಚೋದು ಗಿಚ್ಚೋದು ಅದು ಏನು ರೆಗ್ಯುಲರ್ ಏನು ಮಾಡೋದು, ಫಸ್ಟಿಗೆ ಅದು ಒಂಥರ ಹೊಸದಿದ್ದಾಗ ಅದು ಮಾಡ್ಬೋದು, ಆಮೇಲೆ ಒಂಥರ ಅದಕ್ಕೆ ಅಡ್ಜಸ್ಟ್ ಆದ ನಂತರ ರೆಗ್ಯುಲರ್ ಆಗಿ ಅದು ಮೊಲೆಯಿಂದ ಕುಡಿತದೆ ಅದು. ಸೊ ನ್ಯಾಚುರಲ್ ಸಕಿಂಗ್ ಇಸ್ ಇಂಪಾರ್ಟೆಂಟ್ ಸರ್, ನ್ಯಾಚುರಲ್ ಸಕಿಂಗ್ ಒಳ್ಳೇದು ಅಂತ. ಈಗ ಆಡುಗಳಿಂದ ಮತ್ತು ಕುರಿ ಸಾಕಾಣಿಕೆದಾರರಿಗೆ ತಮ್ಮ ಇಲಾಖೆಯಿಂದ ಏನಾದರೂ ಯೋಜನೆಗಳಿದಾವ? ಕುರಿ ಸಾಕಾಣಿಕೆದಾರರಿಗಿರ್ಬೋದು, ಆಡು ಸಾಕಾಣಿಕೆದಾರರಿಗಿರ್ಬೋದು, ಮತ್ತೆ ಎಮ್ಮೆ ಆಕಳುಗಳು ಸಾಕಾಣಿಕೆ ಮಾಡುವವರಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಏನಾದರೂ ಯೋಜನೆಗಳ ಒಂದು ಅನುಕೂಲತೆಗಳಿದಾವ? ನಮ್ಮಲ್ಲಿ ಈಗ NLM ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಅಲ್ಲಿ ಇನ್ಸೂರೆನ್ಸ್ ಮಾಡ್ತಾ ಇದೀವಿ ಸರ್, ಗೌರ್ಮೆಂಟ್ಲಿಂದ ಇನ್ಸೂರೆನ್ಸ್ ಮಾಡ್ತಾ ಇದೀವಿ, ಒಂದು ಕನ್ಸೆಷನ್ ರೇಟಲ್ಲಿ ಇನ್ಸೂರೆನ್ಸ್ ಮಾಡ್ತಾ ಇದೀವಿ, ಅಪ್ ಟು 70,000 ಇನ್ಸೂರೆನ್ಸ್ ಮಾಡ್ತಾ ಇದೀವಿ, ಪ್ಲಸ್ 1 ವರ್ಷದಿಂದ 3 ವರ್ಷವರೆಗೂ ಇನ್ಸೂರೆನ್ಸ್ ಮಾಡ್ತಾ ಇದೀವಿ. ಇನ್ ಕೇಸ್ ಅಕಸ್ಮಾತ್ ಆ ಟೈಮಲ್ಲಿ ಇನ್ಸೂರೆನ್ಸ್ ಮಾಡಿದ ಆ ಪೀರಿಯಡ್ ಅಲ್ಲಿ ಅನಿಮಲ್ ಸಾವನ್ನಪ್ಪಿದರೆ ಸಮ್ ಅಶ್ಯೂರೆನ್ಸ್ ಫಾರ್ಮರ್ಗಳಿಗೆ ತಲುಪುತ್ತೆ ಸರ್. ಅದು ಇನ್ಸೂರೆನ್ಸ್ ಅಂದ್ರೆ ಅದಕ್ಕೆ ಸರ್ಕಾರ ಎಷ್ಟಾಗುತ್ತೆ ಕಂತು ಕಟ್ಟಬೇಕಲ್ಲ, ಪ್ರೀಮಿಯಂ ಕಟ್ಟಬೇಕು ರೈತರು. ಎಮ್ಮೆ ಆಕಳುಗಳಿಗೆ ಪ್ರೀಮಿಯಂ ಇರುತ್ತೆ, ಅದಕ್ಕೆ ಹೇಗೆ ಎಷ್ಟೆಷ್ಟಿದೆ ಪ್ರೀಮಿಯಂ ಏನು? ಪ್ರೀಮಿಯಂ ನೋಡಿ ಸರ್, ಇದು SC/ST ಜನರಿಗೆ 70% ಗೌರ್ಮೆಂಟ್ ಕೊಡುತ್ತೆ, 30% ರೈತರು ಕಟ್ಟಬೇಕು, ಜನರಲ್ನವ್ರಿಗೆ 50% ಗೌರ್ಮೆಂಟ್ ಕೊಡುತ್ತೆ, 50% ಇವ್ರು ಕೊಡ್ತಾರೆ ರೈತರು ಕೊಡ್ತಾರೆ, ಪ್ಲಸ್ BPL ಇದ್ದವರಿಗೆ 30% ಅಷ್ಟೇ ಕೊಡ್ಬೇಕು ಸರ್ ರೈತರು. ಬಹಳಷ್ಟು ಮಂದಿಗೆ ಇದು ಜೀವ ವಿಮೆ ಮಾಡಿಸೋದು ಪ್ರಾಣಿಗಳಿಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಇಲಾಖೆ ಹೇಗೆ ರೈತರಿಗೆ ಇಲ್ಲಿ ನಿಮ್ಮ ಸಿರುವಾರ ಭಾಗದಲ್ಲಿ ತಿಳುವಳಿಕೆ ಆಯಿತು, ವಿಮೆ ಮಾಡಿಸ್ರಿ ಅಂತಕ್ಕಂಥ ವಿಚಾರ ಹೇಳ್ತಾ ಇರ್ತೀರಾ, ಹೇಗೆ ರೈತರೆಲ್ಲ ಮಾಡಿಸ್ತಾ ಇದ್ದಾರೆ ಹೇಗೆ? ಹೌದು ಸರ್, ಖಂಡಿತ ನಾವು ಜನರಿಗೆ ಯಾರು ನಮ್ಮ ರೈತರು ನಮ್ಮ ಸಿಬ್ಬಂದಿ ಹೋದ್ಮ್ಯಾಗ ಎಲ್ಲ ಟ್ರೀಟ್ಮೆಂಟ್ ಸಲುವಾಗಿ ಕೆಲವೊಂದು ಪರಿಚಯ ಇರ್ತಾರ, ಸೊ ಅವ್ರಿಗೆ ಹೇಳ್ತೀವಿ, ಅವೇರ್ ಕೊಡ್ತೀವಿ, ಈ ಥರ ಇದೆ ನೋಡಿ ಇನ್ಸೂರೆನ್ಸ್ ಮಾಡಿಸಿ ಒಳ್ಳೆಯದು, ನಿಮ್ಗೆ ಬೆನಿಫಿಟ್ ಆಗುತ್ತೆ, ಇನ್ ಕೇಸ್ ಡೆತ್ ಆದರೆ ನಿಮಗೆ ಲಾಸ್ ಆಗುತ್ತೆ, ತಪ್ಪಾಗುತ್ತೆ ಅಟ್ ಲೀಸ್ಟ್ ಅಂತ ನಾವು ಅವೇರ್ನೆಸ್ ಕೊಟ್ಟೆ ಕೊಡ್ತೀವಿ ಸರ್ ಜನರಿಗೆ. ಹೇಗೆ ನಿಮ್ಮಲ್ಲಿ ಮಾಡಿಸಿದಾರ ಇನ್ಸೂರೆನ್ಸ್ ಅನ್ನು? ಸರ್ ಮಾಡಿಸಿವಿ, ಹೌದು, ಎಮ್ಮೆ ಆಕಳು ಮಾಡಿಸಿವಿ. ಮತ್ತು ಇಲಾಖೆಯಿಂದ ರೈತರ ಒಂದು ಮೇವು ಅಭಿವೃದ್ಧಿಗೋಸ್ಕರ ಏನು ಇದೆ, ಮತ್ತು ಜೊತೆಗೆ ಈಗ ಚಾಪ್ ಕಟ್ಟರಬೇಕಾಗತ್ತೆ ಅಂಥವೆಲ್ಲ ಮೇವು ದೊಡ್ಡ ಈಗ ಒಂದು 10 ಎಮ್ಮೆ ಆಕಳುಗಳಿದ್ದಂಥವ್ರಿಗೆ ಇಲಾಖೆ ಇದಕ್ಕೆ ಏನಾದ್ರು ಅನುಕೂಲತೆ ಮಾಡಿಕೊಡ್ತಾ ಇದೆ? ಹೌದು ಸರ್, ಮೇವು ಅಭಿವೃದ್ಧಿ ಸಲುವಾಗಿ ನಮ್ಮ ಇಲಾಖೆಯಿಂದ ಮಿನಿ ಕಿಟ್ ಕೊಡ್ತಾ ಇದೆ ಸರ್, ಮೇವಿನ ಬೀಜಗಳು ಕೊಡ್ತಾ ಇದೆ ನಮ್ಮ ಹತ್ರ, ಈಗ ಆಲ್ರೆಡಿ ಬಂದದಾವ ಹಂಚಿದೀವಿ ಎಲ್ಲ ಕಡೆ, ಎಲ್ಲ ಇನ್ಸ್ಟಿಟ್ಯೂಟ್ ತ್ರೂ ಎಲ್ಲ ಇವ್ರಿಗೆ ರೈತರಿಗೆ ಹಂಚಿದೀವಿ, ಮೆಕ್ಕೆಜೋಳದಾಗಲಿ ಜೋಳದಾಗಲಿ ಸಜ್ಜದಾಗಲಿ ಮೇವಿನ ಬೀಜಗಳು ಬಂದಿದಾವ ಹಂಚಿ ಬಿಟ್ಟಿದ್ದೀವಿ ಸರ್, ಹಂಚಿವೆ ಆಲ್ರೆಡಿ. ಮತ್ತೆ ಈಗ ಮೇವು ಕತ್ತರಿಸುವ ಯಂತ್ರ ನಿಮ್ಮ ಇಲಾಖೆಯಿಂದ ಕೊಡ್ತಾರಾ ಅಥವಾ ಅದು ಕೃಷಿ ಇಲಾಖೆಗೆ ಬರುತ್ತೆ? ಇಲ್ಲ ಸರ್, ಅದು ಕೆಲವೊಂದ್ಸಲ ಗೌರ್ಮೆಂಟ್ ಸಪ್ಲೈ ಮಾಡ್ತಾರೆ, ನಮ್ಮ ಡಿಪಾರ್ಟ್ಮೆಂಟ್ ಇಂದ ಮಾಡ್ತಾರೆ, ಅಗ್ರಿಕಲ್ಚರ್ ಮಾಡ್ತಾರೆ, ಸದ್ಯ ನಮ್ಮ ಡಿಪಾರ್ಟ್ಮೆಂಟ್ ಯಾವ ಬಂದಿಲ್ಲ ಸರ್, ಬಂದರೆ ನಾವು ಖಂಡಿತ ಮಾಡ್ತೀವಿ. ಮತ್ತೆ ಕುರಿ ಸಾಕಾಣಿಕೆದಾರರಿಗೆ ಏನು ಕುರಿ ಜೀವ ವಿಮೆ, ಕುರಿಗಾರರಿಗೆ ಜೀವ ವಿಮೆ ಇದೆ ಅಂತಕ್ಕಂಥ ವಿಚಾರ ಬಂತು, ಕುರಿಗಾರರಿಗೆ ಕುರಿ ಸಾಕಾಣಿಕೆ ಮಾಡೋರಿಗೆ ಇದೆ ಅಂತ? ಹೌದು ಸರ್, ಅದು ಸ್ಕೀಮ್ ಇತ್ತು ನಮ್ಮ ಹತ್ರ, ಮಾಡಿದೀವಿ ನಾವು ಕುರಿಗಾರರಿಗೆ ಕುರಿ ಸಾಕಾಣಿಕೆ ಮಾಡೋರಿಗೂ ಜೀವ ವಿಮೆ ಮಾಡಿಸಿವಿ ನಮ್ಮ ಹತ್ರ, ಸುಮಾರು ಮಾಡಿದೀವಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಭಾಗದಲ್ಲಿ ಇರ್ತಕ್ಕಂಥ ಜಾನುವಾರು ಸಾಕಾಣಿಕೆದಾರರಿಗೆ, ಕುರಿ ಸಾಕಾಣಿಕೆದಾರರಿಗೆ, ನಿಮ್ಮ ಒಂದು ಸಲಹೆ ಸೂಚನೆ ಸಂದೇಶಗಳು ಏನು ಕೊಡ್ತೀರಿ? ಸರ್, ನಾನು ಬ್ರೀಫ್ ಆಗಿ ಹೇಳಬೇಕಂದ್ರೆ ನಮ್ಮ ಪಶು ಸಂಪತ್ತು ನಮ್ಮ ದೇಶದ ಸಂಪತ್ತು, ಸೊ ರೈತರ ಒಂದು ಬೆನ್ನೆಲುಬು ಇದ್ದಂಗೆ ಅದು. ಈಗ ಅಗ್ರಿಕಲ್ಚರ್ ನಂತರ ನೆಕ್ಸ್ಟ್ ಡಿಪೆಂಡೆಂಟ್ ಇರೋದು ಜಾನುವಾರು ಸಾಕಾಣಿಕೆ ತೊಡಗಿ. ಅವ್ರಿಗೆ ಹೇಳೋದೇನೆಂದರೆ ಜಾನುವಾರುಗಳು ನೋಡಿ ನಮ್ಮ ಮನುಷ್ಯರ ಥರ ಇರೋಂಗಿಲ್ಲ, ಸೊ ನಾವು ಎಲ್ಲ ಅಸಿಂಪ್ಟಮೆಟಿಕ್, ಅದು ಏನು ಸಿಂಪ್ಟಮ್ನಿಂದೇ ನಮ್ಗೆ ಗೊತ್ತಾಗುತ್ತೆ ಅದು ಏನು ಬೇನೆ ಏನೇ ಅಂತ. ಸೊ ಏನೇ ತೊಂದರೆ, ಯಾವುದೇ ತೊಂದರೆ ಆಗಲಿ, ಯಾವುದೇ ಬೇನೆ ಏರುಪೇರು ಕಾಣಿದರೆ ತಕ್ಷಣ ನಮ್ಮ ಹತ್ತಿರದ ಪಶು ವೈದ್ಯಕೀಯ ಸಂಸ್ಥೆಗಳಿಗೆ ಭೇಟಿಯಾಗಿ, ಡಾಕ್ಟರ್ ವೈದ್ಯರನ್ನು ಭೇಟಿಯಾಗಿ ನಿಮ್ಮ ಜಾನುವಾರುಗಳಿಗೆ ಟ್ರೀಟ್ಮೆಂಟ್ ಮಾಡಿಸಿದರೆ ತಮ್ಮ ಜಾನುವಾರುಗಳ ಆರೋಗ್ಯನೂ ಕಾಪಾಡೋಕ್ಕಾಗತ್ತೆ, ತಮ್ಮ ಲೈವ್ಲಿಹುಡ್ ಏನಾದ್ರ ಮ್ಯಾಗ ಡಿಪೆಂಡ್ ಇದೆಲ್ಲ ಅದನ್ನು ನಿಮ್ಗೆ ಇದಾಗತ್ತೆ ಅಂತ. ಒಳ್ಳೆಯದು ಡಾಕ್ಟರ್, ಇದುವರೆಗೂ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಕೆಲವೊಂದು ಪ್ರಾಣಿಗಳ ಸಮಸ್ಯೆ ಜೊತೆಗೆ ಏನೆಲ್ಲ ಒಂದು ಮುನ್ನೆಚ್ಚರಿಕೆ ತಗೋಬಹುದು ಅಂತಕ್ಕಂಥ ವಿಚಾರ ಹೇಳಿದ್ರಿ. ಇಲಾಖೆ ಹೆಚ್ಚೆಚ್ಚಾಗಿ ಎಲ್ಲೆಲ್ಲಿ ಪಶು ಆಸ್ಪತ್ರೆ ಇದಾವೆ ಆ ಭಾಗದಲ್ಲಿ ಹೆಚ್ಚೆಚ್ಚಾಗಿ ಡಾಕ್ಟರ್ಗಳ ಒಂದು ಸಿಬ್ಬಂದಿ ಕೊರತೆ ಇದೆ ಅಂತಕ್ಕಂಥ ವಿಚಾರ ಅಲ್ಲಲ್ಲಿ ರೈತರು ಹೇಳ್ತಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಇರಬಹುದು, ಈ ಭಾಗದ ಜನಪ್ರತಿನಿಧಿಗಳಿರಬಹುದು, ಪಶು ಆಸ್ಪತ್ರೆಗೆ ಹೆಚ್ಚಿನ ಮಟ್ಟದಲ್ಲಿ, ಯಾಕಂದರೆ ಪಶು ಸಂಪತ್ತು ಅತ್ಯಂತ ಮಹತ್ವವಾದಂಥ ಒಂದು ಸಂಪತ್ತು, ರೈತರಿಗೆ ವೈದ್ಯಕೀಯ ಸೇವೆ, ಪಶು ವೈದ್ಯಕೀಯ ಸೇವೆ ಚೆನ್ನಾಗಿ ಸಿಗಬೇಕಾದ್ರೆ ಸಿಬ್ಬಂದಿಯ ಕೊರತೆಯನ್ನು ನೀಗಿಸಲಿಕ್ಕೆ ಈ ಭಾಗದ ಜನಪ್ರತಿನಿಧಿಗಳು ಪ್ರಯತ್ನವನ್ನು ಮಾಡಲಿ. ರೈತರು ಎಲ್ಲೆಲ್ಲಿ ಪಶು ಆಸ್ಪತ್ರೆಗಳಿದ್ದಾವೆ ತಮ್ಮ ಒಂದು ಪಶು ಚಿಕಿತ್ಸೆಯನ್ನು ಮಾಡಿಸಿ ಒಂದು ಉತ್ತಮ ರೀತಿಯಿಂದ ಸಂರಕ್ಷಣೆಯನ್ನು ಮಾಡಲಿ ಅಂತೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್, ನಮಸ್ತೆ. ಇದುವರೆಗೆ ಸಿರ್ವಾರ ಭಾಗದಲ್ಲಿ ಸಾಕು ಪ್ರಾಣಿಗಳಲ್ಲಿ ಕಂಡುಬರುವ ಆರೋಗ್ಯ ಸಮಸ್ಯೆಗಳ ಕುರಿತು ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರಾಜೋ ಕಾಂಬ್ಳೆಯವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत ಸರ್ಕಾರ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಕೇಳೋಣ. ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ನಾಳೆ ಅಂದರೆ ದಿನಾಂಕ 14/10/2022 11 ಮಿಲಿಮೀಟರ್ ಮಳೆ ಆಗುವ ಸಾಧ್ಯತೆ ಇದೆ. ಮುಂದಿನ 3 ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಸಂಭವವಿದ್ದು ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 22 ಡಿಗ್ರಿ ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 90-92% ಮತ್ತು ಕನಿಷ್ಠ ಆರ್ದ್ರತೆ ಪ್ರತಿಶತ 78-80% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ ಪ್ರತಿ ಗಂಟೆಗೆ 1-2 ಕಿಲೋಮೀಟರ್ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ವರದಿ ಪರಿಗಣಿಸಿ ಕೃಷಿ ಆಧಾರಿತ ಸಲಹೆಗಳು ಹೀಗಿವೆ. ಹೊಲಗಳಲ್ಲಿ ಅತಿಯಾಗಿ ನೀರು ನಿಲ್ಲುವುದನ್ನು ತಡೆಯಲು ಬಸಿಗಾಲುವೆಗಳನ್ನು ನಿರ್ಮಿಸಬೇಕು. ಅತಿಯಾಗಿ ನೀರು ನಿಂತಿರುವ ಹೊಲಗಳಲ್ಲಿ ಬಸಿಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಬೇಕು. ಸತತವಾಗಿ ಮಳೆ ಬರುತ್ತಿರುವುದರಿಂದ ಎರೆಹುಳು ಕುಣಿಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಹಾಗೂ ರೋಗಗಳು ಹೆಚ್ಚಬಹುದು. ಆದ್ದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗುವುದು ಕಂಡುಬಂದಿದ್ದು, ಇದರ ಹತೋಟಿಗಾಗಿ ಅಂತರ ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಬೇಕು. ಹತ್ತಿಯಲ್ಲಿ ಹೂ ಉದುರುವುದನ್ನು ತಡೆಗಟ್ಟಲು ಫ್ಲಾನೋಫಿಕ್ಸ್ 0.25 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹತ್ತಿಯಲ್ಲಿ ಟೊಬ್ಯಾಕೋ ಸ್ಟ್ರೀಕ್ ನಂಜಾಣು ರೋಗ ಕಂಡುಬರುತ್ತಿದ್ದು, ಅದಕ್ಕಾಗಿ ಥ್ರಿಪ್ಸ್ ನುಸಿ ಹತೋಟಿ ಮಾಡಲು 1 ml ಪೈರಿಪ್ರೋಕ್ಸಿಫೆನ್ ಪ್ರತಿಶತ 5, ಡೈಪೆಂಥುರಾನ್ 25% ಎಸ್ಇ ಅಥವಾ 0.5 ml ಥಯಾಮೆಥಾಕ್ಸಮ್ 75% ಎಸ್ಜಿ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹತ್ತಿಯಲ್ಲಿ ಬೇರು ಕೊಳೆ ರೋಗ ಹತೋಟಿ ಮಾಡಲು 2 gram ಪ್ರೊಪೈಕೊನೋಜೋಲ್ 25% ಇಸಿ ಅಥವಾ ಕಾರ್ಬನ್ ಡೈಜಿಮ್ 50% WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡದ ಬುಡಕ್ಕೆ ತೆಳುವಾಗಿ ಸುರಿಯಬೇಕು. ಹತ್ತಿ ಬೆಳೆಗೆ ಮೆಗ್ನೀಷಿಯಂ ಸಲ್ಫೇಟ್ 10 gram ಮತ್ತು 19-19-19 10 gram ಅನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಕೇಳಿದರೆ ಇವು ಹವಾಮಾನಾಧಾರಿತ ಕೃಷಿ ಸಲಹೆಗಳು. ಜ್ಯೇಷ್ಠ ಆಷಾಢ ಮಾಸ ಗ್ರೀಷ್ಮ ಋತು, ಮೇ ಜುಲೈ ಮಧ್ಯೆ ವಾತಾವರಣದಲ್ಲಿ ತಾಪ ಹೆಚ್ಚು, ತಂಪಾದ ಸಿಹಿ ಪದಾರ್ಥಗಳು ಹಾಲು ತುಪ್ಪ ಹಲಸಿನ ಹಣ್ಣು ತೆಂಗಿನ ತಿರುಳು ಉತ್ತಮ, ಉಪ್ಪು ಹುಳಿ ಖಾರದ ಆಹಾರ ವರ್ಜ್ಯ, ತೆಳುವಾದ ವಸ್ತ್ರಧಾರಣೆ ಬಿಸಿಲಿಗೆ ಮೈ ಒಡ್ಡದೇ ಇರುವುದು ಸೂಕ್ತ, ಹಗಲು ನಿದ್ದೆ ಅತಿ ವ್ಯಾಯಾಮ ನಿಷಿದ್ಧ, ಉತ್ತಮ ಆಹಾರ ಪದ್ಧತಿ ಗ್ರೀಷ್ಮ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ರೈತ ಬಾಂಧವರೇ, ಈಗ ಮಾನ್ವಿ ತಾಲೂಕಿನ ಕುರುಡಿ ಗ್ರಾಮದ ಲಕ್ಷ್ಮಣ್ ಶಿಳ್ಳೆಕ್ಯಾತ್ ಹಾಗೂ ಸಂಗಡಿಗರಿಂದ ಬಯಲಾಟದ ಪದಗಳನ್ನು ಕೇಳೋಣ. ಬರ ಮಾಡದೆ ಬಿಡನ ವಾದಾ ಆದಿ ಮಧುಸೂದನ ನಾರಾಯಣ ಗೋವಿಂದ ದಾಮೋದರ ನಾರಾಯಣ ಗೋವಿಂದ ದಾಮೋದರ